ಸರ್, ನನಗೆ ಈಗ 71 ವಯಸ್ಸು ಸರ್. 71 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ಸರ್, ನಾನು 4ನೇ ಕ್ಲಾಸ್ ಮಾತ್ರ ಓದಿರೋದು ಸರ್. ಯಾಕೆ ಓದ್ಲಿಲ್ಲ ಜಾಸ್ತಿ? ಸರ್, ನಮ್ಮ ಮನೇಲಿ ಬಡಸ್ತನ ಹೆಚ್ಚಿರೋದ್ರಿಂದ ನಾವು ವ್ಯವಸಾಯಕ್ಕೆ ಮುಂದೆ ಬಂದೆ ಸರ್. ಅಪ್ಪ ಅಮ್ಮ ಓದು ಅಂತ ಏನ್ ಹೇಳಿಲ್ವಾ? ಹೇಳಿದ್ರು. ಓದಕ್ಕೆ ಅವತ್ತಿನ ಕಾಲದಲ್ಲಿ ಮನೇಲಿ ಹೆಚ್ಚು ಜನ ಇದ್ದಿದ್ದು, ನಮ್ ಓದಕ್ಕೆ ಆಸಕ್ತಿ ಇರ್ಲಿಲ್ಲ ಸರ್ ಅವತ್ತಿನ ಕಾಲದಲ್ಲಿ. ಹಾಗಾಗಿ ವಿದ್ಯಾಭ್ಯಾಸ ನಾನು ಮಾಡ್ಲಿಲ್ಲ, ವ್ಯವಸಾಯದ ಕಡೆ ನಾನು ಗಮನವನ್ನು ಹರಿಸ್ತೆ. ಎಷ್ಟು ಜಮೀನು ಇತ್ತು ಚಲುವೇಗೌಡರು ನಿಮ್ಗೆ? ನಮ್ ತಂದೆಯವರು ಮಾಡಿದಂತ ಆಸ್ತಿ ಒಂದು 15 ಎಕರೆ ಇತ್ತು. ಅದ್ರಲ್ಲಿ ನಾವು 3 ಜನ ಅಣ್ಣ ತಮ್ಮದಿರು, 3 ಜನ ಅಕ್ಕ ತಂಗಿರು. ತಮ್ಮನಿಗೂ ಕೂಡ ಒಂದು 5 ಎಕರೆ ಜಮೀನು ಕೊಟ್ರು. ನನಗೂ ಒಂದು 5 ಎಕರೆ ಜಮೀನನ್ನ ನಮ್ಮ ತಂದೆಯವರು ಕೊಟ್ಟಿದ್ದಾರೆ. ಅದರಲ್ಲಿ ನಾನು ಎಲ್ಲ ತರದ್ದು ಅಡಿಕೆ, ತೆಂಗು, ಇತರೆ ಬೆಳೆಗಳು, ರೇಷ್ಮೆ, ಈ ತರ ಎಲ್ಲ ಸಮಗ್ರ ಕೃಷಿಗಳನ್ನ ನಾನು ಮಾಡ್ಕೊಂಡು ಬಂದೆ. ಮಾಡ್ತಾ ಮಾಡ್ತಾ ನನಗೆ ಕೃಷಿ ಇತ್ತೀಚಿನ ದಿನದಲ್ಲಿ ಹೆಚ್ಚಿನ ರೀತಿ ನನಗೆ ಮಾಹಿತಿಯನ್ನು ನಾನು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ನಾನು ಸಂಪರ್ಕ ಪಡ್ಕೊಂಡೆ. ಸಂಪರ್ಕವನ್ನು ನಾನು ಪಡ್ಕೊಂಡಾದಾಗ ನನಗೆ ಕೆಲವೊಂದು ಮಾಹಿತಿಗಳು ಒಬ್ಬೊಬ್ಬರ ರೈತರಿಂದ ಒಬ್ಬೊಬ್ಬರಿಗೆ ನಾನು ತಿಳಿತಾ ಬಂದಾಗ ನಾನು ಕೂಡ ಯಾಕೆ ನಾನು ಹಿಂದೆ ಅಡಿಕೆ ತೆಂಗು ಮಾತ್ರ ನಾನು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೆ, ಹೊಸ ಹೊಸ ಪದ್ಧತಿಗಳು ಯಾಕೆ ನಾವು ಮಾಡಬಾರ್ದು ಅಂತ ಆಲೋಚನೆ ಮಾಡಿದಾಗ ನಾನು ರೇಷ್ಮೆ ಒಂದು ಮರಗಡ್ಡಿ ರೇಷ್ಮೆ ಮಾಡ್ಬೋದು. ನೀರು ನನಗೆ ಕಡಿಮೆ ಇತ್ತು. ನಾನು ಈ ಕಡಿಮೆ ನೀರಿನಲ್ಲಿ ಏನು ಮಾಡ್ಬೋದು ಅಂತ ನನಗೆ ಗೋಚರ ಆಗಲಿಲ್ಲ. ಆಗ ಬೇರೆ ಒಬ್ಬರು ರೈತರು ನನಗೆ ಸಲಹೆ ಕೊಟ್ಟಾಗ ನಾನು ಕೋಲಾರದ ಕಡೆ ಮರಗಡ್ಡಿ ರೇಷ್ಮೆ ಮಾಡಿ ಕಡಿಮೆ ನೀರಿನಿಂದ ನಾವು ಬೆಳೆ ರೇಷ್ಮೆ ಬೆಳಿಬೋದು ಅಂತ ನನಗೆ ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ನಾನು ಕೋಲಾರದ ಒಬ್ಬರನ್ನ ರೈತರನ್ನ ಭೇಟಿ ಮಾಡಿ ನೀ ಅದು ಹೇಗೆ ಏನು ಅಂತ ವಿಚಾರ ನಾನು ತಿಳ್ಕೊಂಡಾಗ ಅವರು ವಿವರವಾಗಿ ನನಗೆ ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ನಾನು ರೇಷ್ಮೆನ ಮರಗಡ್ಡಿ ರೇಷ್ಮೆ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ಕಡಿಮೆ ನೀರು ಇರ್ತಕ್ಕಂಥ 1.5 ಇಂಚು ನೀರಲ್ಲಿ ನಾನು 600 ಗಿಡ ರೇಷ್ಮೆ ಗಿಡನು ಮಾಡಿಕೊಂಡು ಜೀವನವನ್ನು ಸಾಕಿಕೊಂಡು ಬಂದೆ. ಈಗ ಅದು ರೇಷ್ಮೆನೂ ಕೂಡ ನನಗೆ ಒಳ್ಳೆ ಉತ್ತಮವಾದ ಆದಾಯನ್ನು ಕೊಡ್ತಾ ಇದೆ. ಅಡಿಕೆ ತೆಂಗಿನ ತೋಟನೂ ಕೂಡ ನಮಗೆ ಒಳ್ಳೆಯ ಲಾಭ. ಆದರೆ ನಾನು ಹೇಳೋದೇನಪ್ಪ ನಮ್ಮ ರೈತರುಗಳಿಗೆ ಅಂದರೆ, ನನಗೆ ಒಂದು ದಿನಕ್ಕೆ ನನ್ನ ನಮ್ಮ ಕೊಟ್ಟಿಗೆಯಿಂದ ನನಗೆ ಗೊಬ್ಬರ, ಹಸುಗಳಿಂದ ಬರ್ತಕ್ಕಂಥ ಸಗಳಿ ಏನಿದೆ, 1 ಕೆಜಿ ನಮಗೆ ಬಂದರೆ ಒಳ್ಳೇದು ಅನ್ನೋದನ್ನು ಆಲೋಚನೆ ಮಾಡಿದೆ. ಒಂದು ದಿನಕ್ಕೆ 50 ಕೆಜಿ ಕೊಟ್ಟಿಗೆಯಿಂದ ಬರ್ತಕ್ಕಂಥ ಸಗಳಿ ಅಥವಾ ಒಂದು 15-20 ಕೆಜಿ ಬರ್ತಕ್ಕಂಥ ಗಂಜಾ, ಇವೆರಡನ್ನೂ ಸೇರಿಸಿದ್ರೆ ನಾವು ಹೆಚ್ಚಿನ ರೀತಿ ಸಾವಯವ ಕೃಷಿ ಮಾಡ್ಬೋದು ಅಂತ ನಾನು ಗಮನದಲ್ಲಿ ಮಾಡಿಕೊಂಡು ಈಗಲೂ ಕೂಡ ನಾನು 6 ಹಸುಗಳು, ನಾಟಿ ಹಸುಗಳು ಇದ್ದಾವೆ ನನ್ನಲ್ಲಿ, ಅಮೃತ್ ಮಾಲು ಅಂತ ಇದ್ದಾವೆ, ಹೆಚ್ಚಪ್ಪ ಇದ್ದಾವೆ. ಈ ಹಸುಗಳನ್ನು ನಾನು ಸಾಕೊಂಡು ನಾನು ಕೃಷಿ ಕಡೆ ನಾನು ಹೆಚ್ಚಿನ ಸಾವಯವ ಕೃಷಿ ಮಾಡೋಕ್ಕೆ ನನಗೆ ಅನುಕೂಲ ಆಯಿತು. ಯಾಕೆಂದರೆ ನಾನು ಸಮಗ್ರ ಕೃಷಿ ಅಳವಡಿಸ್ಕೊಂಡು ನಾನು ಬೇರೆ ರೀತಿಯಲ್ಲಿ ನಾನು ಎಲ್ಲ ಥರದ ವಿಧಾನಗಳು, ತರಕಾರಿ ಇಲ್ಲಿ ನಾನು ಗೆಣಸನ್ನು ಕೂಡ ಬೆಳೆದಿದ್ದೀನಿ, ಚೆಂಡು ಬೆಳೆದಿದ್ದೆ, ಇವೆಲ್ಲವೂ ಕೂಡ ನನಗೆ ಲಾಭದಾಯಕವಾಗುವಂಥ ಬೆಳೆಗಳನ್ನು ನಾನು ಮಾಡಿದ್ದೇನೆ. ಯಾಕೆ ಅಪ್ಪ ಅಂದರೆ ಈ ಸಮಗ್ರ ಕೃಷಿ ಮಾಡೋದು ಯಾಕೆ ಅಂತ ಕೆಲವು ರೈತರು ಕೇಳಿದರು. ನೋಡಿ, ನಮ್ಮ ಈ ಸಮಗ್ರ ಕೃಷಿ ಅಂದರೆ ನಾವು ಒಂದು ಚಿಲ್ಲರೆ ಅಂಗಡಿ ಥರ ಆಗಬೇಕು. ನಾವು ಚಿಲ್ಲರೆ ಅಂಗಡಿಗೆ ಹೋಗಿ ನಮ್ಮ ಮನೆ ಬಳಕೆಗಾಗೋಂಥ ಸಾಮಾನು ಹಂಗೆ ಕೇಳಿ ನಾವು ಪಡಿತೀವೋ ಹಂಗೆ ನಮ್ಮ ಜಮೀನಲ್ಲಿ ನಾವು ಮಾರಾಟ ಮಾಡೋಕ್ಕಾಗದೇ ಇದ್ರು ಕೂಡ ನಮಗಾರು ನಮಗೆ ಬರ್ತಕ್ಕಂಥ ಎಲ್ಲ ಥರದ್ದು ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಎಲ್ಲ ಗಿಡಗಳನ್ನು ನಾವು ನಮ್ಮ ಜಮೀನಲ್ಲಿ ಒಂದು ಬದುಗಳಲ್ಲಿ ಬೆಳೆಸ್ಕೊಂಡ್ರೆ ಅವು ನಮಗೂ ಕೊಟ್ಟು ಬೇರೆಯವ್ರಿಗೂ ಕೊಡೋಕ್ಕೆ ಲಾಭವಾಗ್ತದೆ ಅಂತೇಳಿ ನಾನು ಎಲ್ಲ ಥರದ ವಿಧಾನಗಳನ್ನ ಒಂದಾಗಲಿ 2 ಗಿಡ ಆಗಲಿ ನಾನು ಪ್ರತಿ ಒಂದು ಬೆಳೆಗಳನ್ನು ನಾನು ಬೆಳ್ಕೊಂಡಿದ್ದೀನಿ. ಯಾಕಂದರೆ ಇನ್ನು ಮುಂದಿನ ದಿನದಲ್ಲಿ ಒಬ್ಬರು ರೈತರಿಂದ ಒಬ್ಬರು ನೋಡಿ ಕಲಿಬೇಕಾಗಿದೆ. ಇತ್ತೀಚಿನ ದಿನದಲ್ಲಿ ನಾನು ಅರಕಲಗೂಡು ಇಲ್ಲಿನಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಕೃಷಿ ಇಲಾಖೆದು, ಅಲ್ಲೂ ಕೂಡ ನಾನು ಭಾಗವಹಿಸಿ ಅಲ್ಲಿ ರೈತರಿಂದ ರೈತರ ತರಬೇತಿ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅವರು ಅಲ್ಲಿಂದ ರೈತರು ಕೂಡ ಕೊನೆಯ ಹಂತದಲ್ಲಿ 5 ದಿವಸ ತರಬೇತಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದು ನಮ್ಮ ರೈತರಿಗೂ ನಮ್ಮ ತೋಟಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ. ಹಾಗೆ ಕೃಷಿ ಕಾಲೇಜಿನಿಂದ ಮಂಡ್ಯ ಇರ್ಬೋದು, ಧಾರವಾಡ ಇರ್ಬೋದು, ಹಾಸನ ಇರ್ಬೋದು, ಅಲ್ಲಿ ಕಾಲೇಜು ಮಕ್ಕಳು ಕೂಡ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಮಾಹಿತಿಗಳನ್ನು ನನ್ನ ತಿಳಿದ ಮಟ್ಟಿಗೆ ನಾವು ಮಾಹಿತಿಗಳನ್ನ ಅವ್ರಿಗೂ ಕೂಡ ಕೊಟ್ಟಿದ್ದೀನಿ. ಅವರು ಕೂಡ ಮಕ್ಕಳುಗಳು ನಾನು ಯಾವಾಗ ಕರೆದ್ರು ನಾನು ಹಾಸನ ಕನ್ನಡಿ ಕಂಡ್ಲಿಲು ಕೂಡ ನಮ್ಮ ರೈತರು ಈ ಕಡೆ ಆಲೂರು ಸಕಲೇಶ್ವರ ಬೇಲೂರು ಈ ಸೈಡ್ನ ರೈತರು ಕೂಡ ನಮ್ಮ ತೋಟಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕಪ್ಪ ಇನ್ನು ನಮ್ಮ ತೋಟಕ್ಕೆ ಹೆಚ್ಚು ರೀತಿ ಬಂದಿದ್ದಾರೆ ಅನ್ನೋ ಒಂದು ಉದ್ದೇಶ, ನಾನಿರ್ತಕ್ಕಂಥದ್ದು ಎತ್ತರವಾದ ಬಾರೆ, ಆದರೆ ನನ್ನ ಭೂಮಿ ಮಣ್ಣು ವ್ಯವಸಾಯಕ್ಕೆ ಅಷ್ಟೇನು ರುಚಿಕರವಾದ ಮಣ್ಣಲ್ಲ. ಎಷ್ಟು ಒಂದು ಬಂದು 10 ಕೆಜಿ ಮಣ್ಣನ್ನು ತೆಗಿಬೇಕು ಅಂದರೆ 10 ಹಾರೆ ಹೊಡೆದ್ರು 10 ಕೆಜಿ ಮಣ್ಣು ಬರೋಂಗಿಲ್ಲ ಅಂತ ಭೂಮಿ. ಆದ್ದರಿಂದ ಇಲ್ಲಿ ಉತ್ತಮವಾಗಿ ನಾನು ಬೆಳೆಯನ್ನು ನಾನು ಅಂಥ ಮಣ್ಣನ್ನು ಹದಗೊಳಿಸ್ಕೊಂಡು ಬೆಳೆಯನ್ನು ಬೆಳ್ಕೊಂಡು ಬಂದಿದ್ದೀನಿ. ಹಂಗಾಗಿ ನಾನು ಸಾವಯವ ಕೃಷಿ ಜೊತೆ ಸಮಗ್ರ ಕೃಷಿಯನ್ನು ಕೂಡ ಮಾಡಿದ್ದು ನನಗೆ ಅನುಕೂಲ ಅಂತ ನಾನು ತಿಳ್ಕೊಂಡಿದ್ದೀನಿ. ರೇಷ್ಮೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ ಸರ್? ಈಗ ಇದು ರೇಷ್ಮೆ 3 ವರ್ಷ ಆಯ್ತು ಈ ಗಿಡ ಮಾಡಿ. ಈಗ ನನಗೆ ರೇಷ್ಮೆ ಒಳಗೆ ನನಗೆ ಬಂತು, ನಾನು ಹೆಚ್ಚು ಮರಿ ಮೇಸಿಲ್ಲ, 150-170 ಮಟ್ಟೆ ಮಾತ್ರ ನಾನು ಬೆಳೆ ಬೆಳೆದಿದ್ದೀನಿ. ನಾನು 100 ಕೆಜಿ ಒಂದು 100 ಮಟ್ಟೆ ಮೇಸಿದ್ರೆ 1 ಕ್ವಿಂಟಲ್ ಗೂಡು ನಾನು ಕಂಪಾಸರಿ ನಾನು ತೆಗಿತಾ ಇದ್ದೀನಿ. ಮಾರ್ಕೆಟಲ್ಲೂ ಕೂಡ ಉತ್ತಮವಾದ ಸೊಪ್ಪು ಬರ್ತದೆ, ಮಾರ್ಕೆಟಲ್ಲೂ ಕೂಡ ಒಳ್ಳೆ ಬೆಲೆ ನನಗೆ ರೇಷ್ಮೆಯಿಂದ ಸಿಕ್ಕಿದೆ ಸರ್. ಈ ಹೊಸ ಪದ್ಧತಿ ಯಾವಾಗ ಅಳವಡಿಕೆ ಮಾಡ್ಕೊಂಡ್ರಿ ಸರ್? ಇಲ್ಲಿ ಹೊಸ ಪದ್ಧತಿ ನಾನು ಮಾಡಿದ್ದು 2016 ನಾನು ಇದನ್ನು ಮಾಡಬೇಕು ಅನ್ನೋ ಆಲೋಚನೆ ಇತ್ತು ನನಗೆ. ಈ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಒಬ್ರು ದೇವರಾಜೇಗೌಡರು ಅಂತ ಇದ್ರು, ಅವರು ನನಗೆ ನಾನು ಆಫೀಸ್ ಕಡೆ ಹೋದಾಗ ನನ್ನನ್ನು ಕರೆದು ಕೂರಿಸ್ಕೊಂಡು ಇವರವನ್ನು ನನ್ನನ್ನು ಎಲ್ಲನೂ ಕೇಳಿದಾಗ ಅವರು ಒಂದಲ್ಲ ಒಂದು ರೀತಿ ಈಗ ಮಾಡಬೇಕು ಈಗ ಮಾಡಬೇಕು ಅಂತ ಅವರು ಮಾರ್ಗದರ್ಶನದಲ್ಲಿ ನನಗೆ ತಿಳುವಳಿಕೆಯನ್ನು ತಿಳಿಸಿಕೊಟ್ರು. ಹಂಗಾಗಿ ನಾನು 2016-17 ಈ ಹೊಸ ಪದ್ಧತಿಯನ್ನು ನಾನು ಅಳವಡಿಸಿಕೊಂಡು ಬಂದೆ. ಈಗ 5-6 ವರ್ಷದಿಂದ ಈಚೆಗೆ ಇದು ಒಳ್ಳೆ ಗುಣ, ಇದು ಮುಂದೆ ನಾನು ಮಾಡಿದ್ದು ನನ್ನ ಮಕ್ಕಳಿಗೆ ಇರ್ತದೆ ಅನ್ನೋ ಒಂದು ಆಲೋಚನೆ ಮೇಲೆ ಎಲ್ಲನೂ ಕೂಡ ನಾನು ಮಾಡಿದ್ದೀನಿ ಸರ್. ಹೊಸ ಪದ್ಧತಿ ಹೆಂಗ್ ಅಳವಡಿಕೆ ಮಾಡ್ಕೊಂಡ್ರಿ? ಯಾಕೆ ಅಂತ ಅಂದ್ರೆ ಒಂದು ಪದ್ಧತಿ ಅಳವಡಿಕೆ ಮಾಡ್ಕೋಬೇಕು ಅಂತ ಅಂದ್ರೆ ನಮಗೆ ಗೊತ್ತಿರಬೇಕು, ಗೊತ್ತಿಲ್ಲ ಅಂತಂದ್ರೆ ಏನು ಮಾಡ್ಕೊಳಕ್ ಆಗೋದಿಲ್ಲ. ಹಿಂದೆ ಒಂಥರ ಪದ್ಧತಿ ಇರ್ತಾ ಇತ್ತು, ಈಗೆಲ್ಲ ರಂಬೆ ಪದ್ಧತಿ ಬಂದಿದೆ. ಎಲ್ಲಿ ತಿಳ್ಕೊಂಡ್ರಿ, ಹೇಗೆ ಮಾಡ್ಕೊಂಡಿದ್ರಿ, ಅದ್ರ ಬಗ್ಗೆ ಹೇಳಿ ಸರ್. ಇದು ರೇಷ್ಮೆ ಒಳಗಡೆ ನಾವು ಹಿಂದೆ ಎಲೆ ಓಂ ಪ್ರಥಮವಾಗಿ ನಾವು ಎಲೆಯನ್ನ ಕೂದು ಕಿತ್ತು ಒಂದೊಂದು ಎಲೆನ ರೇಷ್ಮೆ ಮಾಡ್ತಾ ಇದ್ವಿ. ಆದ್ರೆ ಈಚೀಚೆಗೆ ದಿನದಲ್ಲಿ ರಂಬೆ ಪದ್ಧತಿ ಕಟ್ ಮಾಡಿ ಮರಿ ಮೇಸ ಅಂತ ಪದ್ಧತಿ ಬಂತು. ಆದ್ರೆ ಅದ್ರೊಳಗಡೆನು ಕೂಡ ಈ ನೀರಿನ ಅಭಾವ ಹೆಚ್ಚು ಬಂದ್ಬಿಡ್ತು. ಎಲ್ಲ ಎಷ್ಟು 300 ಅಡಿ ನಮ್ಮಲ್ಲಿ ಕೂಡ 300-600 ಅಡಿ ಬಾವಿ ತೋಡಿದ್ರು ನೀರು, 1 ಇಂಚ್ ನೀರು ಸಿಕ್ಕೋದು ಕಷ್ಟಕ್ಕೆ ಬಂದ್ಬಿಡ್ತು. ಅವಾಗ ನಾನು ಕೂಡ 520 ಅಡಿ ಬಾವಿ ಕೊರೆಸಿ ನೋಡಿದೆ, ಇಲ್ಲಿ ನೀರು ಸಿಕ್ಕಲಿಲ್ಲ. ಅವಾಗ ರೇಷ್ಮೆ ಮಾಡಲೇಬೇಕು ಅಂತ ಛಲ ಬಂದಾಗ ಡ್ರಿಪ್ ಅದೊಂದು ನನಗೆ ಮಾಹಿತಿ ಸಿಕ್ತು. ಡ್ರಿಪ್ ಮುಖಾಂತರ ನಾನು ನೀರು ಕೊಟ್ಕೊಂಡ್ರೆ 1 ಇಂಚ್ ನೀರೊಳಗೆ 500 ಗಿಡ ರೇಷ್ಮೆನ ಬೆಳಿಬೋದು ಅಂತ ಇಲಾಖೆಯವರು ಮಾಹಿತಿ ಕೊಟ್ಟಾಗ ನಾನು ಅದನ್ನು ಅಳವಡಿಸಿದೆ. ಅದರಿಂದ ನನಗೆ ನೀರನ್ನ ಉಳಿತಾಯನೂ ಕೂಡ ಆಯಿತು, ನನಗೆ ಕೆಲಸನೂ ಕೂಡ ಕಡಿಮೆ ಆಗಿದೆ. ನಾನು ರೇಷ್ಮೆ ಒಂದಕ್ಕೆ ಎಲ್ಲ ಹನಿ ನೀರಾವರಿ ಮಾಡಿರೋದು, ನಾನು ಅಡಿಕೆ ಗಿಡಗಳಿಗೂ ಕೂಡ ನೀರು ಬೇಕಾದಾಗ ನಾನು ಡ್ರಿಪ್ ಮುಖಾಂತರನೇ ರೇಷ್ಮೆಗೂ ಮಾಡ್ಕೊಂಡಿದ್ದೀನಿ, ಹನಿ ಜೆಟ್ಟಿಗೂ ಮುಖಾಂತರನೂ ನಾನು ಮಾಡ್ಕೊಂಡಿದ್ದೀನಿ. ಮೊದಲು ರೈತ ಇರ್ತಕ್ಕಂಥವನು ಮೊದಲು ಗಮನ ಹರಿಸಬೇಕಾಗಿರೋದು ನನ್ನ ಭೂಮಿಗೆ ಎಷ್ಟು ನೀರು ಕೊಟ್ಟರೆ ಎಷ್ಟು ಅನುಕೂಲವಾ, ಜಾಸ್ತಿ ಕೊಟ್ಟರೆ ಏನಾಗ್ಬೋದು, ಕಡಿಮೆ ನೀರಿದ್ರೆ ಏನು ಬೆಳೆ ಬೆಳಿಬೋದು ಅನ್ನೋದನ್ನು ನಾವು ಮೊದಲು ಆಲೋಚನೆ ಮಾಡಬೇಕಾಗಿದೆ ಸರ್. ಈಗ ಡ್ರಿಪ್ ಮಾಡ್ಕೊಂಡಿರೋದ್ರಿಂದ ಏನೇನು ಅನುಕೂಲ ಅಂತೀರಿ ಸರ್? ಡ್ರಿಪ್ ಮಾಡ್ಕೊಂಡಿರೋದ್ರಿಂದ ನಮಗೆ ನೀರಿನ ಉಳಿತಾಯ ಆಯಿತು, ಹೆಚ್ಚು ನೀರು ಕುಡಿದು ಮಣ್ಣು ಹಾಳಾಗೋದು ತಪ್ಪಿತು. ಆಮೇಲೆ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ನೀರನ್ನು ಕೊಟ್ಟಿರ್ತೀವಿ ಮಳೆನೂ ಬಂದ್ಬಿಡ್ತದೆ, ಆಗ ಮಣ್ಣು ಜೌಲ ಆಗ್ಬಿಡ್ತದೆ, ಆಗ ಭೂಮಿನ ಮಣ್ಣು ಕೂಡ ಹಾಳಾಗೋದು ಅವಕಾಶ ಇರ್ತದೆ. ಈ ಡ್ರಿಪ್ನಿಂದ ಆದರೆ ನಾವು ಎಷ್ಟು ಪ್ರಮಾಣ ಮಾಡ್ಕೋಬೋದು ಅಷ್ಟು ನೀರನ್ನು ಕೊಟ್ಕೋಬೋದು. ಆ ಥರ ಆದರೆ ಈ ಡ್ರಿಪ್ಪಿಂದ ಭಾರಿ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಈಗ ಒಟ್ಟಿಗೆ 1 ಎಕರೆ ಜಮೀನು ಇದೆ ಗೌಡ್ರೆ? ಸರ್ ಈಗ ನನ್ನಲ್ಲಿ ಇದ್ದಿದ್ದಂಥ ಜಮೀನು ಇಬ್ಬರು ನನಗೆ ಗಂಡು ಮಕ್ಕಳಿದ್ದಾರೆ, ಇಬ್ಬರಾಳಿಗೂ ಭಾಗನೂ ಕೊಟ್ಟಿದ್ದೀನಿ, 6-7 ಎಕರೆ ಜಮೀನು ಇದ್ದಾವೆ. ದೊಡ್ಡ ಮಗನಿಗೂ ಅವನಿಗೂ ರೇಷ್ಮೆ ಇದೆ, ಅಡಿಕೆನೂ ಇದೆ, ತೆಂಗು ಮಾಡ್ಕೊಂಡಿದ್ದಾನೆ, ಈ ಕಿರಿ ಮಗನೂ ಮಾಡ್ಕೊಂಡಿದ್ದಾನೆ. ನಾನು ಮನೆಯವರು ನಮ್ಮ ಕಿರಿ ಮಗನ ಜೊತೆಲೆ ನಾವು ಇದ್ದೀವಿ. ಹಂಗಾಗಿ ಏನೋ ಒಂದು ಜೀವನನ ನಡೆಸ್ಕೊಂಡು ಹೋಗ್ಬೋದು. ಕೃಷಿ ಒಳಗಡೆ ನಾವು ಈ ಸಮಗ್ರ ಕೃಷಿ ಮಾಡಿಕೊಂಡ್ರೆ ಇವತ್ತು ಯಾವ ರೀತಿಲೂ ನಮಗೆ ನಷ್ಟ ಅನ್ನೋದು ನಮ್ಗೆ ಬರಂಗಿಲ್ಲ. ಯಾಕೆಂದ್ರೆ ಒಂದೇನಾದ್ರು ಎಡವಟ್ಟು ಬಿದ್ರು ಕೂಡ ಒಂದಲ್ಲ ಒಂದು ನಮ್ಗೆ ಕೈ ಹಿಡಿಯುತ್ತದೆ. ಇದೇ ಸಮಗ್ರ ಕೃಷಿ ಅನ್ನೋದು. ಒಂದೇ ಒಂದು ಲಾಸ್ ಆದ್ರೂ ಒಂದ್ ಇನ್ನೊಂದರಲ್ಲಿ ಯಾವ ರೂಟ್ ಅಲ್ಲಿ ಕೊಟ್ಟೆ ಕೊಡ್ತದೆ ಆ ತರ ಇದೆ ಸರ್. ಈಗ ಸಮಗ್ರ ಕೃಷಿ ಅಂತ ಅಂದ್ರೆ ಏನೇನ್ ಮಾಡ್ಕೊಂಡಿದ್ರ ನೀವು ಸರ್? ಇಲ್ಲಿ ಎಲ್ಲಾ ತರದ್ದು ಮಿಕ್ಸ್ ಅಲ್ಲಿ ಬೆಳೆ. ನಾನು ರಾಗಿನೂ ಕೂಡ ಬೆಳಿತೀನಿ, ಭತ್ತ ಬೆಳಿತೀನಿ, ಆಟಿಕೆ ಇದೆ, ತೆಂಗಿದೆ, ಆಮೇಲೆ ಚೆಂಡು ಬೆಳಿತೀನಿ, ಗೆಣಸು ಬೆಳಿತೀನಿ. ಹೈನುಗಾರಿಕೆನೆ ನಮ್ದು ಹೆಚ್ಚಿನ ರೀತಿ ಒಳಗೆ ಮಾಡಿಕೊಂಡು ನಾನು ಜೀವನ ಮಾಡ್ತಾ ಇದ್ದೀವಿ. ಸ್ವಲ್ಪ ಒಂದು ಏಳೆಂಟು ಕೋಳಿಗಳು, ಒಂದು ಹತ್ತು ಕೋಳಿನೂ ಮಡಿಕೊಂಡಿದ್ವಿ. ಮೀನು ಸಾಕಾಣಿಕೆ, ಕೃಷಿ ಹೊಂಡದಲ್ಲಿ ಮೀನು ಕೂಡ ಸಾಕಾಣಿಕೆ ಮಾಡ್ಕೊಂಡಿದ್ದೀನಿ. ಇದೇನೇ ಇದು ಹೆಚ್ಚಿನ ರೀತಿ ಸಮಗ್ರ ಕೃಷಿಯಿಂದ. ದನ ಕರುಗಳು ಎಷ್ಟು ಸಾಕೊಂಡಿದ್ದೀರಿ ಸರ್? ದನ ಒಂದು ಕರಾಯಿಂದ ಅವರಿಂದ ಒಂದು ಎಂಟು ರಾಸಿ ಇದಾವೆ. ಎಲ್ಲ ನಾಟಿ ತಳಿನ? ನಾಟಿ ತಳಿನೂ ಇದಾವೆ ನಾಲ್ಕು, ಇವು ಒಂದು ನಾಲ್ಕು ಇದಾವೆ ಹೆಚ್ಚಪ್ಪು. ಈಗ ನೀವು ಆಗ್ಲೇ ಒಂದ್ ಮಾತು ಹೇಳಿದ್ರಿ, ನಾವೇನು ಬೆಳಿತೀವಿ ಏನು ಉತ್ಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮನೆ ಕೊಟ್ಟಿಗೆನಲ್ಲಿ ಎಷ್ಟು ಸಗಣಿ ಉತ್ಪಾದನೆ ಆಗ್ತದೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ. ಯಾಕೆ ಸಗಣಿಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ದೀರಿ ಸರ್? ಈಗ ಇವತ್ತು ರೈತರು ನಾವು ಸಮಗ್ರ ಕೃಷಿ ಮಾಡ್ಬೇಕು ಅಂತ ನಾವು ಬಂದಾಗ ಬರೀ ನಾವು ರಾಸಾಯನಿಕ ಗೊಬ್ಬರ ಹಾಕಿ ನಾವು ಬೆಳೆ ಬೆಳೆಯೋದು ಕಷ್ಟ. ಇತ್ತೀಚೆಗೆ ದಿನದಲ್ಲಿ ಸರ್ಕಾರದವರು ಕೂಡ ಏನ್ ಹೇಳ್ತಾ ಇದಾರೆ ಅಂದ್ರೆ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ ಎರೆ ಗೊಬ್ಬರ ಮಾಡಿ. ನಾನು ಎರೆನೂ ಕೂಡ ನಾನು ನಮ್ಮ ತಿಪ್ಪೆ ಒಳಗಡೆ ಭೂಮಿಯಿಂದಲೇ ನಾನು ಎರೆಯನ್ನ ನಾನು ಮಾಡ್ತಾ ಇದ್ದೇನೆ. ಈಗ ಯಾಕೆಂದ್ರೆ ತೊಟ್ಟಿ ಒಳಗಡೆನೆ ಎರೆ ತೊಟ್ಟಿನೇ ಕಟ್ಟಬೇಕು, ಎರೆ ಹುಳ ಸಾಕ್ಬೇಕು ಅನ್ನೋದೇನಿಲ್ಲ. ಅದಕ್ಕೆ ಎರೆ ಮಾಡ್ಬೇಕಾದ್ರೆ ನೆಲ್ಲೊಂದು ಜಾಗ ಮಾಡಿಕೊಂಡ್ರೆ ನೆಲ್ ಮಾಡಿಕೊಂಡು ಕೂಡ ಭೂಮಿ ಮೇಲೇನೆ ಎರೆ ಹುಳನ ಗೊಬ್ಬರನ ನಾವು ತಯಾರು ಮಾಡಬಹುದು. ಅದು ಹೊಸ ಪದ್ಧತಿಗಳಲ್ಲಿ ನಾವು ಮಾಡಿದೀವಿ. ಗುಂಡಿನೇ ತೆಗಿಬೇಕು, ತೊಟ್ಟಿನೇ ಕಟ್ಟಬೇಕು ಅನ್ನೋದೇನು ಇಲ್ಲ. ಆದ್ರೆ ಈ ಎರೆ ಗೊಬ್ಬರ ಮತ್ತೆ ಈ ದನಿ ಗೊಬ್ಬರ ರೈತನಿಗೆ ಎಷ್ಟು ಅನುಕೂಲ ತಕ್ಕಂಥದ್ದು, ನಮ್ಮ ಗಿಡಗಳಿಗೆ ಕಾಯಿಲೆ ಬರೋಂಗಿಲ್ಲ, ಇಳುವರಿನ ಹೆಚ್ಚು ಕೊಡ್ತದೆ. ಹಂಗಾಗಿ ನಾನು ಎರೆ ಗೊಬ್ಬರನು ಕೂಡ ನಾನು ಮಾಡ್ತೀನಿ, ಬಯೋಡಿಸ್ಟ್ ಕೂಡ ನಾನು ಮಾಡ್ಕೊಂಡಿದ್ದೀನಿ. ನಮ್ಮ ಕೊಟ್ಟಿಗೆಯಿಂದ ತೊಳೆದು ಹೊರಗಡೆ ಹೋದಂತ ಗಂಜಲ ಮತ್ತೆ ಅದ್ರ ನೀರು ಒಂದ್ ಕಡೆ ಸ್ಟಾಕ್ ಆಗಿ ಅದರಿಂದ ಆ ನೀರನ್ನ ಗಿಡಗಳಿಗೆ ಬಳಸೋ ರೀತಿ ಅದು ಕೂಡ ನಾನು ಮಾಡಿದ್ದೀನಿ. ಈಗ ಎರೆ ಗೊಬ್ಬರ ಮೇಲ್ಗಡೆ ಮಾಡೋದು ಅಂತ ಅಂದ್ರೆ ಯಾವ ತರ ಮಾಡೋದು, ಏನೇನು ಸೌಕರ್ಯಗಳನ್ನು ಮಾಡ್ಕೋಬೇಕು, ನೀವು ಎಷ್ಟು ವರ್ಷದಿಂದ ಈ ತರ ಮಾಡ್ತಾ ಇದ್ದೀರಿ? ಸರ್ ಎರೆ ಗೊಬ್ಬರ ಮೇಲೆ ಭೂಮಿಯಿಂದ ಮೇಲೆ ಮಾಡೋದು ಅಂದ್ರೆ ಏನಿಲ್ಲ ಸರ್, ಒಂದಡಿ ಅಷ್ಟ ಹಂಗೆ ಸುತ್ತ ಒಂದ್ ರೌಂಡ್ ಕಲ್ಗಳನ್ನೇ ಜೋಡಿಸ್ಬಿಡೋದು. ಕಲ್ಗಳ ಒಂದ್ ರೌಂಡ್ ಹಂಗೆ ಜೋಡಿಸಿ ಆದ್ರೆ ಮಧ್ಯದಲ್ಲಿ ನಾವು ಈ ಸೊಪ್ಪುಗಳು ಆಗ್ಬೋದು, ನಮ್ಮ ಕೊಟ್ಟಿಗೆಯಿಂದ ಸ್ವಲ್ಪ ಸಾಗಲಿ ಮಿಕ್ಸ್ ಆದ ವೇಸ್ಟ್ ಹುಲ್ಲು ಇದೆಲ್ಲಾನು ಒಂದೊಂದು ಹೇರಿಂಗ್ ಹಾಕಿ ಆಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣುಗಳನ್ನ ತೆಳುವಾಗಿ ಹಾಕಿ ನಾವು ಮಾಡ್ಕೊಂಡು ಬಂದು ಒಂದ್ ಮೂರಡಿ ನಾಲ್ಕು ಅಡಿಗೆ ಮರಿವರೆಗೂ ಬೇಕಾದ್ರೆ ಹಂಗೆ ಭೂಮಿ ಮೇಲೆ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಮ್ಮ ಕೊಟ್ಟಿಗೆಯಿಂದ ಬಂದಿರ್ತದಲ್ಲ ಗಂಜಲ, ಆ ಗಂಜಲ ನೀರು ಕೊಟ್ಟಿಗೆ ತೊಳೆದ ನೀರು ಇದೆಲ್ಲ ಅದ್ರಗೋಸ್ಕರ ತಿಂಬಿಸಿ ಕಳಿಸ್ಕೊಂಡ್ರೆ ನಾಲ್ಕರಿಂದ ಐದು ತಿಂಗಳಿಗೆ ಉತ್ತಮವಾದ ಗೊಬ್ಬರನ ಮೇಲೆಯೇ ನಾವು ಎರೆ ಹುಳನ ಮಾಡ್ಬೋದು. ಎರೆ ಹುಳಿನಲ್ಲಿ ಎರಡು ರೀತಿ ಇದೆ, ಅದು ಕೂಡ ನಾನು ಎಷ್ಟೋ ಜನ ರೈತರಿಗೆ ನಾನು ಎರೆ ಹುಳನ ಒಂದು ಕೆಜಿಗೆ 200 ರೂಪಾಯಿನಿಂದ ನಾನು ಮಾರಾಟನು ಕೂಡ ನಾನು ಮಾಡಿದ್ದೀನಿ. ಎರೆ ಗೊಬ್ಬರ ತುಂಬಾ ರೈತನಿಗೆ ಒಳ್ಳೇದು ಅಂತ ನನ್ನ ಭಾವನೆ. ಎರೆ ಗೊಬ್ಬರ ಮಾಡ್ಕೊಳ್ಳಕ್ಕೆ ಏನೇನು ಹಾಕ್ತೀರಿ ಸರ್? ಹಸಿರೆಲೆ ಗೊಬ್ಬರಗಳು ಹಾಕ್ತಿವಿ. ನಮ್ಮ ಕೊಟ್ಟಿಗೆಯಿಂದ ಬಂದಂತ ವೇಸ್ಟೇಜ್ ತರಗೋ ಬತ್ತೊಂದು ಹುಲ್ ದನ ಮೇದಿದ್ದು ಇರ್ತದಲ್ಲ ಅದೆಲ್ಲ ಹಾಕ್ತಿವಿ. ಪ್ಲಾಸ್ಟಿಕ್, ಗಾಜು, ಕಲ್ಲು ಈ ಮೂರೊಂದು ಬಳಸಿ ಏನ್ ಬೇಕಾದ್ರೂ ಅಲ್ಲಿ ಒಂದ್ ಕಡೆ ಹಾಕ್ಬೋದು. ಯಾಕೆಂದ್ರೆ ನಾನು ನಮ್ ಜಮೀನುಗಳಲ್ಲಿ ನಾನು ಇಲ್ಲಿಂದ ಯಾವುದೇ ಒಂದು ಸೆತ್ತ ಕೇಳೋದಾಗ್ಲಿ ಮತ್ತೆ ನಿಂದೊಂದು ಯಾವುದೋ ಒಂದು ಗಿಡ ಹುಟ್ಟಿರ್ತದೆ ಅದೇನು ಮಾಡ್ತಾರೆ ಕೆಲವರು ಕಿತ್ಬಿಟ್ಟು ತಗೊಂಡೋಗಿ ಅಲ್ಲೆಲ್ಲ ಹಳದಲ್ಲಿ ಒಂದು ಬೇಲಿನೋ ಮತ್ತೊಂದು ತಗೊಂಡೋಗಿ ಎಲ್ಲೋ ಒಂದ್ ಕಡೆ ಹಾಕ್ತಾರೆ. ಇಲ್ಲ ಅಥವಾ ಬೆಂಕಿ ಕಡ್ಡಿ ಗೀರಿ ಬೆಂಕಿ ಹಾಕಿ ಸುಟ್ಟಾಕ್ಬಿಡ್ತಾರೆ. ಇದು ಸುಟ್ಟಾಕೋದು ತುಂಬಾ ತಪ್ಪು. ನಾನು ಹೇಳ್ದಂಗೆ ಪ್ಲಾಸ್ಟಿಕ್ಕು, ಗಾಜು, ಕಲ್ಲು ಅತ್ರಿತ ಯಾವ್ದಾದ್ರು ಹೆಚ್ಚಿನ ಮುಳ್ಳು ಇರ್ತಕ್ಕಂತ ಗಿಡಗಳು ಇದ್ರೆ ಅಷ್ಟೊಂದು ಹೊತ್ತುಪಡಿಸಿ ಇನ್ನು ಯಾವುದೇ ಸತ್ತೆ ಆಗಲಿ ಯಾವುದೇ ಗಲೀಜಿರಲಿ ಅದ ಬೆಂಕಿಯಿಂದ ಸುಡಬಾರ್ದು. ಸುಟ್ಟರೆ ನಾವು ಮಾಡಿದ್ದು ಪ್ರಯೋಜನ ಇಲ್ಲ, ಭೂಮಿಲಿ ಇರ್ತಕ್ಕಂಥ ಜೀವಾಣುಗಳು ಅಂತ ಏನಂತಾರೆ ಅದೆಲ್ಲ ನಾಶ ಆಗಿ ಹೋಗ್ತದೆ. ಅದರಿಂದ ಈ ಬೆಂಕಿ ಹಾಕಿ ಯಾವುದೇ ಕಡ್ಡಿ ಕಸನ ಸುಡೋದು ತುಂಬಾ ತಪ್ಪು ಅಂತ ನನ್ನ ಭಾವನೆ. ಗೊಬ್ಬರನ ಯಾವ್ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತೀರಾ ಮತ್ತೆ ಹೇಗೆ ನೀಡ್ತೀರಾ? ನಮ್ ಗಿಡಗಳು ಎಷ್ಟವೆ ಅಂತ ನಾವು ನೋಡ್ಕೊಂತೀವಿ. ಈಗ 200 ಪಟ್ಟಿ ಗೊಬ್ಬರ ಬಂದದೆ ಅಂತ ನಾವು ಅಂದಾದ್ರೆ ಅದಕ್ಕೆ ಎಷ್ಟು ಹಾಕ್ದ್ರೆ ಗೊಬ್ಬರ ಬಂದದೆ ಅಂತ ಲೆಕ್ಕ. ಅದ ಆಗ ಎಷ್ಟು ಗಿಡಗಳವೆ, ಅವಕ್ಕೆ ಎಷ್ಟು ಹಾಕ್ಬೋದು, ಒಂದ್ ಮಂಕ್ರಿ ಹಾಕ್ಬೋದಾ, ಅರ್ಧ ಮಂಕ್ರಿ ಹಾಕ್ಬೋದಾ, ಈಗ ಅಡ್ವೈಸ್ಕೊಂಡು ಎಲ್ಲಕ್ಕೂ ನಾವು ಗೊಬ್ಬರನ ಅವಾಗ ಕೊಟ್ಕೊಂಡು ಹೋಗ್ತೀವಿ. ಈಗ ಬರೀ ಎರೆಗೊಬ್ಬರ ಅಷ್ಟೇನಾ ಅಥವಾ ಬೇರೆ ಬೇರೆ ಯಾವ ತರದ ಗೊಬ್ಬರ ಮಾಡ್ಕೊತೀವಿ? ಅದೇ ನಮ್ದು ಕೊಟ್ಟಿಗೆದು ಮಾಮೂಲಿ ಗೊಬ್ಬರ, ಅದು ಅದು ತಿಪ್ಪಲ್ಲಿ ಮಾಡ್ಕೋತೀವಿ. ಇದು ಎರೆ ಗೊಬ್ಬರ ಮಾಡುವಾಗ ಇದು ಮೇಲೆ ಕಡ್ಡಿ ಕಸಗಳು ಇದೆಲ್ಲ ಸೇರಿಸಿ ಇದು ಎರೆ ಗೊಬ್ಬರ ಬೇರೆ, ಕೊಟ್ಟಿಗೆ ಗೊಬ್ಬರನೇ ಬೇರೆ ಮಾಡ್ಕೋತೀವಿ. ಅಡಿಕೆ ಎಷ್ಟಿದೆ? ಅಡಿಕೆ ಗಿಡ ಒಂದು 600 ಗಿಡ ಇದೆ. ಆ ಮಗನಿಗೆ ಒಂದು 300 ಗಿಡ ಕೊಟ್ಟಿದ್ದೀನಿ, ಈ ಮಗನಿಗೊಂದು 300 ಗಿಡ ಕೊಟ್ಟಿದ್ದೀನಿ. ಈಗ ಅಡಿಕೆ ಏನೇನು ಕೆಲಸ ಮಾಡ್ತೀರಿ ವರ್ಷ ಪೂರ್ತಿ? ಅಡಿಕೆಗೆ ಹೆಚ್ಚಿನ ರೀತಿ ಖರ್ಚಿಲ್ಲ. ಯಾಕಪ್ಪ ಅಂದ್ರೆ ಅದು ಹೆಚ್ಚಿನ ಖರ್ಚಿದ ಬೆಳೆ ಅಲ್ಲ. ಹಿಂದೆ ಉಳುಮೆ ಮಾಡೋದಾಗ್ಲಿ ಅಕ್ಕಿ ಹಾಕ್ಸೋದಾಗ್ಲಿ ಮಾಡ್ತಿದ್ರು. ಈಗ ಇದೊಂದು ಸಮಗ್ರ ಕೃಷಿ ಬಂದ್ಮೇಲೆ ಈಗ ನೇಗ್ರಿತ ಕೃಷಿ ಅಂತ ಒಂದು ಕಂಡಿಟ್ಕೊಂಡಿದ್ದಾರೆ. ನೇಗ್ರ ಹಾಕಿ ಹೊಲ ಉಳಂಗಿಲ್ಲ, ಇರ್ತಕ್ಕಂಥದ್ದನ್ನ ನಾವು ಕಳೆಗಳನ್ನ ಏನೋ ಬಂದ್ರು ಅದು ಕಿತ್ತು ಅದ್ರ ಮರದ ಬಡದಲ್ಲೇ ಹಾಕಿ ಅದ್ರ ಗೊಬ್ಬರ ಅದೇ ಮಾಡ್ಕೊಳ್ಳೋ ರೀತಿ ಮಾಡ್ಕೊಂಡಿದ್ದಾರೆ. ಈಗ ನಾನು ಕೂಡ ಉಳೋದಿಲ್ಲ, ದನಿ ಗೊಬ್ಬರ ಒಂದು ಹಾಕಿಸ್ತೀನಿ. ಈಗ 3 ವರ್ಷದಿಂದ ಇದಕ್ಕೆ ನೀರು ಸ್ವಲ್ಪ ಚೆನ್ನಾಗಿ ಸಿಗ್ತಾ ಇದೆ. ಕೋಳಿ ಗೊಬ್ಬರನು ಕೂಡ ನಾನು ತರಿಸಿ ನಮ್ಮ ಜಮೀನಿಗೆ ಅಡಿಕೆ ಮತ್ತೆ ತೆಂಗಿನ ತೋಟಕ್ಕೆ ಹಾಕ್ತಾ ಇದ್ದೀನಿ. ಕೋಳಿ ಗೊಬ್ಬರ ಅಂದ್ರೆ ನೀರು ಜಾಸ್ತಿ ಇರಬೇಕು. ನೀರು ಕಡಿಮೆ ಇದ್ದಾಗ ಕೋಳಿ ಗೊಬ್ಬರ ಹಾಕಿದ್ರೆ ಸಾಕಾಗೋಷ್ಟು ನೀರು ಕೊಡಲಿಲ್ಲ ಅಂದ್ರೆ ಅದು ಸ್ವಲ್ಪ ಎಡವಟ್ಟಾಗುತ್ತೆ. ಅದಕ್ಕಾಗಿ ನೀರು ಹೆಚ್ಚು ಇರಬೇಕು. ಅಡಿಕೆ ತೆಂಗಿಗೆ ನಾವು ಕೋಳಿ ಗೊಬ್ಬರನ ಕೂಡ ಬಳಸಬಹುದು. ಕೃಷಿ ಹೊಂಡ ಯಾವಾಗ ಮಾಡ್ಕೊಂಡ್ರಿ ಸರ್? ಕೃಷಿ ಹೊಂಡ ಅದು 2008 ಮಾಡಿದ್ರಿ ಸರ್. ಅದಕ್ಕೆ ಡೀಸೆಲ್ ಮೋಟರ್ನು ಕೂಡ ಕೊಟ್ಟಿದ್ದಾರೆ, ಟಾರ್ಪಲ್ ಕೊಟ್ಟಿದ್ರು. ಟಾರ್ಪಲ್ ಅದ ಬಿಟ್ಟಿದ್ದೆ, ಅದು ಒಳಗಡೆ ಇಲಿ ಸೇರ್ಬಿಟ್ಟು ಕಟ್ ಮಾಡ್ಬಿಟ್ಟು ಬಿಲ ಆಡಿದ್ದೆ, ಅದು ಒಳಗಡೆ ಗೊತ್ತಾಗಿಲ್ಲ, ಅಲ್ಲಲ್ಲ ತೂತ ಮಾಡ್ಬಿಟ್ಟು. ಈಗ ಆದ್ರೂ ಕೂಡ ಅದು ಈಗೆಲ್ಲ ಮಣ್ಣೆಲ್ಲ ಸೆಟ್ಲಾಗಿ ಅದಕ್ಕೆ ಆ ನೀರು ಒಂದ್ ಕಡೆ ಜೋ ಹೋಗ್ತಾ ಇತ್ತು. ಅದಕ್ಕೆ ನಾನು ಈ ಕೆರೆಯಿಂದ ಎರೆ ಗೋಡ್ ಮಣ್ಣು ಅಂತೀವಿ, ಆ ಗೋಡ್ ಮಣ್ಣನ್ನ ತರಿಸಿ ಹಾಕಿ ಅದನ್ನ ಲೇಪ ಮಾಡಿ ಈಗ ನೀರು ಕೂಡ ನಿಲ್ಲಂಗೆ ಮಾಡಿಕೊಂಡು ಅದ್ರೊಳಗೆ ಮೀನು ಕೂಡ ನಾನು ಸಾಕಾಣಿಕೆ ಮರಿನ ಬಿಟ್ಕೊಂಡಿದ್ದೀನಿ. ಏನೇನು ಅನುಕೂಲ ಮಾಡ್ಕೊಂಡಿದ್ದೀರಾ ಈಗ ಕೃಷಿ ಹೊಂಡದಿಂದ? ಇವತ್ತು ಬೋರ್ ಇದೆ, ಹೊರಗಡೆ ಮನೆ ಇರೋದ್ರಿಂದ ನಾವು ಕರೆಂಟ್ ಒಂದೇ ಸಮಯ ಇರೋದಿಲ್ಲ. ಹಂಗಾಗಿ ಎಡವಟ್ಟು ಬಿದ್ರು ಅದು ನಮ್ಗೆ ಕುಡಿಯಕ್ಕೆ ಆಗದೇ ಇದ್ರು ಕೂಡ ಅದು ನಮ್ ದನಿಗೆ ನೀರ್ ಬೇಕು, ಇಲ್ಲ ಇನ್ ಮತ್ತೊಂದಕ್ಕೆ ನೀರ್ ಬೇಕು. ಆದ್ರೆ ಕೃಷಿ ಹೊಂಡದ ನೀರನ್ನೇ ನಾವು ಬಳಸ್ಕೋತೀವಿ, ಸ್ನಾನ ಮಾಡ್ಬೇಕಾ ಬಂದ್ಬಿಡ್ತದೆ ಒಂದೊಂದು ಟೈಮ್ನಲ್ಲಿ. ಆ ನೀರನ್ನೇ ನಾವು ಕೃಷಿ ಹೊಂಡದ ಬಾವಿಯಿಂದ ಮನೆಗೂ ಉಪಯೋಗ ಆಯ್ತು. ಏನಾದ್ರು ಬೆಳೆಗೆ ನೀರು ಎಡವಟ್ಟು ಬಿದ್ದಾಗ ಈಗ ಈ ನೀರನ್ನು ಕೂಡ ಅದಕ್ಕೆ ಅಪ್ಪರ ಕೊಡದ ಹೊಸಿನಾರು ಕೊಟ್ಕೊಂಡು ಬೆಳೆ ಬೆಳ್ಕೋಬಹುದು. ಕೃಷಿ ಹೊಂಡದಿಂದ ಅನುಕೂಲ ಇದೆ. ಯಾಕಂದ್ರೆ ಒಂದು 2 ಕ್ವಿಂಟಲ್ ಜಾಗ ವೇಸ್ಟ್ ಆಯ್ತದೆ ಅಂತ ಕೆಲವರು ರೈತರು ಮಾಡಲ್ಲ. 2 ಕ್ವಿಂಟಲ್ ಜಾಗ ವೇಸ್ಟ್ ಆದ್ರೂ ಬರೀ ಅದ್ರ ಬದುಗಳ ದಿಂಡಿನ ಮೇಲೆ ಈಗ ನಾನು ಅದ್ರ ಸುತ್ತನೂ 16 ರೇಷ್ಮೆ ಗಿಡಗಳನ್ನ ನಾನು ಹಾಕಿದ್ದೀನಿ. ಆ 16 ಗಿಡದಲ್ಲಿ ನನಗೆ ಕಡಿಮೆ ಅಂದ್ರೆ 3.5 ಸೊಪ್ಪು ನಮಗೆ ರೇಷ್ಮೆ ಸೊಪ್ಪು ಸಿಗ್ತದೆ. ಹಂಗಾಗಿ ಕೃಷಿ ಹೊಂಡ ಮಾಡೋದು ಎಲ್ಲ ರೈತರು. ಆಮೇಲೆ ಈಗಿನ ಮಳೆ ನೋಡ್ತಾ ಇದ್ರೆ ಯಾವ ಮಣ್ಣು ಎಲ್ಲಿಗೆ ಹೋಗಿ ಸೇರ್ಕೊಂಡ್ರಿ ಅಂತ ನಮಗೆ ಗೊತ್ತಾಗದಂಗ ಆಗಿದೆ ಈಗ. ಹಂಗಾಗಿ ಈ ಅಲ್ಲಲ್ಲಿ ಕೆರೆ ಕಟ್ಟೆಗಳಿದ್ರೆ ನೀರನ್ನು ತಡೆ ಮಾಡ್ತದೆ, ಮಣ್ಣು ಕೂಡ ಹಾಳಾಗೋದಿಲ್ಲ. ಈಗ ರೇಷ್ಮೆ 100 ಮೊಟ್ಟೆ ಇಟ್ಟರೆ 100 ಕೆಜಿ ಗೂಡು ಬೆಳಿತೀನಿ ನಾನು ಅಂತೇಳಿ ಹೇಳಿದ್ರಿ, ಹೆಂಗ್ ಸಾಧ್ಯ ಇದು? ಯಾಕೆ ಅಂತ ಅಂದ್ರೆ ತುಂಬಾ ಜನಕ್ಕಷ್ಟು ಮಾಡಕ್ ಆಗೋದಿಲ್ಲ. ನೀವು ಆ ತರದ ಒಂದು ಒಳ್ಳೆ ಗುಣಮಟ್ಟದ ಗೂಡನ್ನ ಒಳ್ಳೆ ಇಳುವರಿಯನ್ನ ಪಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಗ್ತಾ ಇದೆ? ಈಗ ಉದಾಹರಣೆಗೆ ಹೇಳೋದು ಅಂದ್ರೆ ನಮ್ಮನೆ ಒಂದು ಸಾಂಬಾರು ಅಂತ ಮಾಡ್ತಾರೆ, ಸಾಂಬಾರ್ಗೆ ಅದ್ರ ತಕ್ಕಂತೆ ಅದಕ್ಕೆ ಆಗಂತದ್ದು ಏನೇನು ಮಸಾಲೆಗಳು ಬೇಕು ಅಷ್ಟೆಲ್ಲ ಹಾಕಿ ಸಾಂಬಾರ್ ಮಾಡಿದ್ರೆ ಅಲ್ವೇ ರುಚಿಯಾದ ಸಾಂಬಾರ್ ಆಗೋದು. ಏನ್ ನಾನು ಸಾಂಬಾರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟೆ ಸಾಂಬಾರ್ ಹಾಕ್ಬಿಟ್ಟೆ ಅಂದ್ರೆ ಅದು ಸಾಂಬಾರ್ ಆಗ್ತದ? ಹಂಗೆ ಈ ಭೂಮಿ ರೇಷ್ಮೆನೂ ಅಷ್ಟೇನೆ. ಗುಣಮಟ್ಟದ ಆದಂತ ಸೊಪ್ಪನ್ನ ಒಳ್ಳೆ ಕ್ವಾಲಿಟಿ ಆಗಿ ಸೊಪ್ಪನ್ನ ಬೆಳೆದ್ರೆ ಗೂಡು ಕೂಡ ಅಷ್ಟೇ ಕ್ವಾಲಿಟಿ ಇರುತ್ತೆ. ಅದ ಬಂದಂತ ಗೂಡು ಕೊನೆಯಲ್ಲಿ ಬಂದಾಗ್ಲೂ ಕೂಡ ನಾವು ಸ್ವಲ್ಪ ಗಮನ ಹರಿಸ್ಬೇಕು. ವಿಲೇಕೆ ಅವರು ಕೂಡ ಹೇಳ್ತಾರೆ, ಯಾಕೆಂದ್ರೆ ನಾನು ಮನ್ಮನೆಯಿಂದ ನಾನು ಕೆಲವೊಂದು ಮಾಹಿತಿಗಳನ್ನ ನಾನು ತಿಳ್ಕೊಂಡೆ. ನಮ್ಮ ರೇಷ್ಮೆ ಒಳಗಡೆ ನಮ್ಮ ಕರ್ನಾಟಕದಲ್ಲಿ ಈಗ ಕೇವಲ ಇರ್ತಕ್ಕಂಥ ಏನು ನೌಕರಿದಾರಿದ್ದಾರೆ ರೇಷ್ಮೆ ಒಳಗೆ. ಈಗ ಬರೀ 1600 ಜನ ಮಾತ್ರ ಹಿಂದೆ ಇದ್ದವರು ಇದಾರಂತೆ. ಇನ್ನು ಅವ್ರೇನಾದ್ರು ಎಲ್ಲಾರು ರಿಟೈರ್ಡ್ ಆದ್ರೆ ರೇಷ್ಮೆ ಒಳಗೆ ರೈತರಿಗೆ ಮಾಹಿತಿ ಕೊಡೋ ಜನವೆ ಇಲಾಖೆ ಇಲ್ಲ ಅಂತ. ಹಂಗಾಗಿ ಎಲ್ಲಿ ಇನ್ ತುಂಬಿನ ಅಂದ್ರೆ ಇನ್ನ ಎಲ್ಲ ರಿಟೈರ್ಡ್ ಆದ್ಮೇಲೆ ಇನ್ನ ನಾವೇ ಕಲ್ತ್ಕೋಬೇಕಾಗಿ ಬಂದಿದೆ. ಈಗ ಮಾಹಿತಿ ಕೊಡೋದೇ ಇಲ್ಲ ನಮ್ಗೆ, ನಾವೇ ತಿಳ್ಕೋಬೇಕಾಗಿದೆ ಒಬ್ಬರಿಂದ ಒಬ್ರು. ಹಂಗಾಗಿ ಹೆಚ್ಚಿಗೆ ಮಾಹಿತಿ ಕೂಡ ಅಂತರ್ಬೇಕು ನಿಮ್ಗೆ. ಹೌದೌದು, ಈಗ ಅವರು ದಿವಸ ಬರಕಾಗದೆ ಇರ್ಬೋದು. ಏನಾದ್ರು ಒಂದು 2 ತಿಂಗಳಿಗೆ ಒಂದ್ಸರಿ. ಈಗ ನಮ್ಮ ಹಳ್ಳಿ ಮೈಸೂರು ಹೋಬಳಿ ಇಲ್ಲಿ ಒಂದು 200-300 ಜನ ರೈತರಿದ್ದಾರೆ. ಎಲ್ಲರಿಗೂ ಒಂದ್ ದಿವಸ ಹೋಗಕ್ಕಾಗಲ್ಲ. ಒಂದ್ ದಿವಸ ಹೋದ್ರೆ ಒಂದ್ 50 ಜನ ರೈತರನ್ನಾರು ಅವರು ಮಾತಾಡಿಸಿ ಈ ತರ ಒಂದು ಮಾಹಿತಿ ಕೊಟ್ರೆ ರೈತರಿಗೆ ಎಷ್ಟೋ ಒಂದು ಅನುಕೂಲ ಸಿಕ್ಕುತ್ತೆ ಅಂತ ನನ್ನ ಭಾವನೆ. ಈಗ ಪ್ರಾರಂಭದಲ್ಲಿ ಇನ್ನೊಂದ್ ಮಾತು ಹೇಳಿದ್ರಿ, ಒಬ್ಬ ರೈತ ಅಂತ ಅಂದ್ರೆ ಒಂದ್ ಜಮೀನು ಅಂತ ಅಂದ್ರೆ ಬರೀ ಅದು ಜಮೀನಲ್ಲ, ಒಂಥರ ಚಿಲ್ಲರೆ ಅಂಗಡಿ ಇದ್ದಂಗೆ ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಜಮೀನಲ್ಲಿ ಏನೇನು ಬರಹಂಗ್ ಮಾಡ್ಕೊಂಡಿದ್ದೀರಾ? ಮನೆ ಬಳಕೆಗಾಗ್ಲಿ ಮಾರಾಟಕ್ಕಾಗ್ಲಿ ಎಲ್ಲಾ ತರದಲ್ಲೂ ಏನೇನು ಬರಹಂಗ್ ಮಾಡ್ಕೊಂಡಿದ್ದೀರಿ? ಸರ್, ನನ್ನಲ್ಲಿ ಈ ಜಮೀನೊಳಗಡೆ ಮಾವು, ನುಗ್ಗೆ, ಕರಿಬೇವು, ಹಿಂಬೆ, ಹಣಸು ಎಲ್ಲಾ ತರದ ಒಂದೊಂದು ಗಿಡ ನಾರು ನಾನು ಮನೆಗಾರವೇ ಆಗ್ಲೇಬೇಕು ಅಂತ ಹೇಳಿ ಪ್ರತಿ ಒಂದು ಗಿಡನು ಕೂಡ ನಾನು ನನ್ನ ಜಮೀನೊಳಗಡೆ ಮಾಡಿಕೊಂಡಿದ್ದೀನಿ. ಹಂಗಾಗಿ ನಮ್ಗೆ ಈ ಚಿಲ್ಲರೆ ಅಂಗಡಿ ಹೋದಾಗ ಹಂಗೆ ನಾವು ಕೇಳಿ ಕೇಳಿ ತಗೋತೀವೋ ಹಂಗೆ ನಮ್ ಜಮೀನಲ್ಲಿ ಒಂದೊಂದು ಸೊಪ್ಪುಗಳಾಗ್ಬೋದು, ತರಕಾರಿಗಳು, ಬದನೆ, ಟೊಮೆಟೊ, ಯಾವ್ದೊಂದು ಇದ್ರು ಕೂಡ ನಾವು ಬೆಳ್ಕೊಂಡದ್ದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನಾವೊಬ್ಬ ರೈತನಾಗಿ ನಾವು ಪೇಟೆಗೆ ತರಕಾರಿ ತರಕ್ ಹೋದ್ರೆ ಏನ್ ಅನ್ಕೋತಾರೆ ಜನ ಅಂತ ನನ್ನ ಅನಿಸಿಕೆ. ಅಂದ್ರೆ ಎಲ್ಲ ನಮ್ಮಲ್ಲೇ ಸಿಗಂಗಿರ್ಬೇಕು. ಹೌದೌದು, ನಮ್ಗೇನ್ ಬೇಕೋ ಅದು ನಮ್ಮಲ್ಲೇ ಸಿಗ ಹಂಗಿದ್ರೆ ಅದು ಒಂದು ಒಳ್ಳೆ ಒಕ್ಕಲ್ತನ ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು ಸರ್, ಆತರ ಆಗ್ಬೇಕು. ಈಗ ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಚೆಲುವೇಗೌಡ್ರೆ? ಈ ಕೊರೋನಾ ಬಂದು ಈಗ 2 ವರ್ಷದಿಂದ ಎಷ್ಟೋ ಜನ ರೈತರು ಅಲ್ಲಿ ಹೋಗಿ ಸೇರಿದ್ದರು. ಓ ಬೇಡಪ್ಪ, ನಾನು ನಮ್ಮ ಅಪ್ಪ ಹಾಕಿದ ಆಲ್ಮರ ಎಲ್ಲಿತ್ತು ಅಂತೇಳಿ ಅದನ್ನೇ ಹುಡಿಕೊಂಡು ಬಂದ್ಬಿಟ್ರು ಎಷ್ಟೋ ಜನ. ಕೇಳ್ದೇನೆ ಹೋದ್ರು ಹೇಳ್ದೇನೆ ಬಂದು ಬಿಡ್ತಾವ್ರಿ. ಇವಾಗ ಎಲ್ಲರೂ ಕೂಡ ವ್ಯವಸಾಯಕ್ಕೆ ತೊಡಕೊಂಡಿದ್ದಾರೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ಹೆಚ್ಚಾಗಿ ಬಂಡವಾಳ ಹಾಕಿ ನೀವು ಒಂದೇ ಸರಿ ಶ್ರೀಮಂತ್ರ ಆಗ್ಬೇಕು ಅಂತ ಹೋಗ್ಬೇಡಿ. ಹೆಚ್ಚಿನ ಬಂಡವಾಳ ಹಾಕಿ ದುಡ್ಡು ಅದೇ ಅಂತ ನೀವು ಒಂದೇ ಸಾರಿ ದಡೀರ್ ಅಂತ ಶ್ರೀಮಂತ್ರ ಆಗ್ಬೇಕು ಅಂತ ಹೋಗ್ಬೇಡಿ. ವ್ಯವಸಾಯ ಅಂದ್ರೆ ಭಾರಿ ಕಷ್ಟ, ನಿಧಾನವಾಗಿ ತಾಳ್ಮೆಯಿಂದ ಮಾಡಿ ಕೃಷಿನ ಆಗ ಸರಿ. ಇಲ್ಲ, ನಾನು ನನ್ನ ಅಪ್ಪನ 20 ಎಕರೆ ಜಮೀನದೇ, ನಾನು ಇನ್ನೂ 1,000 ಮೂಟೆ ಭತ್ತ ಬೆಳಿಬೇಕು ಅಂತ ನೀವು ಒಂದೇ ಸರಿ ಭತ್ತಕ್ಕೆ ಹೋದ್ರೆ ರೈತು ಏರ್ಬಹುದು, ಇಲ್ಲ ರೋಗ ಬಂದು ಹೋಗ್ಬಹುದು. ಅದಕ್ಕಾಗಿ ಇರ್ತಕ್ಕಂಥದ್ರಲ್ಲಿ ಸಮಗ್ರವಾಗಿ ಈಗ 4 ಎಕರೆ ಭತ್ತ ಮಾಡ್ಕೊಳ್ಳಿ, 1.5 ಎಕರೆ ರಾಗಿ ಬೆಳೀರಿ, ಇತರ ಬೆಳೆಗಳು ಮಾಡಿ. ಇದು ನನ್ನ ಅನಿಸಿಕೆ ನಮ್ಮ ರೈತರಿಗೆ ಹೇಳುವಂತದ್ದು. ಏಕೆಂದ್ರೆ ಒಂದೇ ಸರಿ ನಾವು ದಡೀರಂತ ವ್ಯವಸಾಯದಲ್ಲಿ ಶ್ರೀಮಂತ ಆಗತ್ತೀನಿ ಅನ್ನೋದು ಎಲ್ಲ ಸುಳ್ಳು. ಎಷ್ಟೋ ಜನ ನಾನು ನೋಡಿದೀನಿ ಶುಂಠಿ ಒಳಗಡೆ ನಮ್ಮ ರೈತರು ಎಷ್ಟೋ ಜನ ಈಗ 2 ವರ್ಷದಿಂದ ಕೈ ಸುಟ್ಕೊಂಡ್ಬಿಟ್ಟಿದ್ದಾರೆ. ಯಾರೋ ಒಬ್ರು ಶಕ್ತಿಯಾಗಿರೋರು ಯಾವ್ದೋ ಒಂದು ರೂಟಲ್ಲಿ ಯಾವ್ದೋ ಬರ್ತದೆ ಅಂದರು ತಡ್ಕೊಂಡಿದ್ದಾರೆ. ಅದನ್ನೇ ನಿಂತ್ಕೊಂಡು 8 ತಿಂಗಳು ಅದನ್ನ ಕಾಪಾಡಿ ಕೆಲವರು ಹೋದ ಸರಿ ಬೀಜ ದುಡ್ಡು ಆಗಿಲ್ಲ. ಆ ತರ ಮಾಡ್ಕೋಬೇಡಿ ಅಂತ ನಾನು ನಮ್ಮ ರೈತರಿಗೆ ನಾನು ಹೇಳೋದು, ಆಲೋಚನೆ ಮಾಡ್ಬೇಕು. ಚೆಲಗೌಡ್ರ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಅಂದ್ರೆ ಹೆಂಗೆ ಮಾಡುವಂತದ್ದು? ಸರ್, ನನ್ನ ಫೋನ್ ನಂಬರ್ ಇರೋದು 84-97-02-20. ಇನ್ನೊಂದ್ಸರಿ ಹೇಳಿ. 84-97-80-20. ಒಳ್ಳೇದು ಚೆಲುವೇಗೌಡ್ರೆ, ಇದುವರೆಗೆ ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೂ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳೆನರಸೀಪುರ ತಾಲೂಕು ಆಲಗೋಡನಹಳ್ಳಿಯ ಪ್ರಗತಿಪರ ಕೃಷಿಕ ಚೆಲುವೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದವರು ಅರಕಲಗೋಡು ವಿ ಮಧುಸೂದನ್. ಈಗ ಕೆಲವು ಜಾಹೀರಾತುಗಳು. ವನದುರ್ಗಿ ಅಗರ್ವುಡ್ ಸಂಸ್ಥೆಯ ವಾರ್ಷಿಕ ಸಭೆ ಮತ್ತು ಅಗರ್ ಕೃಷಿ ಸಂಸ್ಕರಣೆ ಮಾರುಕಟ್ಟೆ ವಿಚಾರ ಸಂಕಿರಣವನ್ನು 30 ಸೆಪ್ಟೆಂಬರ್ ವನದುರ್ಗಿ ಪ್ಲಾಂಟೇಷನ್ ರಾಯರಕೊಪ್ಪಲು ಅಂಚೆ ಮಗ್ಗೆ ಆಲೂರು ತಾಲೂಕು ಹಾಸನ ಜಿಲ್ಲೆ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಸ್ಥೆಯ ಎಲ್ಲಾ ಅಗರ್ವುಡ್ ರೈತರು ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಕೋರಲಾಗಿದೆ. ಕನಸು